ಪಲ್ಯ ಮತ್ತೆ ವಡೆ. ಈ ದಾಸವಾಳ ಹೂವಿನಿಂದ ಏನಾದ್ರು ಮಾಡ್ತಾರೆ? ದಾಸವಾಳದ ಹೂವಿನಿಂದ ಇದು ತಂಬುಳಿ ಮಾಡ್ಲಿಕ್ಕೆ, ತಂಬುಳಿ ಮಾಡ್ಲಿಕ್ಕೆ ಆಗ್ತದೆ. ಮೊಸರಿನಲ್ಲಿ ಒಂದು ಮೆಣಸು ಹಾಕಿ ತೆಂಗಿನಕಾಯಿ ಹಾಕಿ ಅರ್ಧ ಒಂದು ಒಗ್ಗರಣೆ ಕೊಟ್ಟರೆ ಒಳ್ಳೇದಾಗ್ತದೆ, ತಂಪಾಗ್ತದೆ ಊಟಕ್ಕೆ. ಅದು ಮಾಡಬಹುದು. ನಮ್ಮ ಚೇಪುಳುಗು ಮಾಡಬಹುದು, ಅದು ಮಕ್ಕಳಿಗೆಲ್ಲ ಒಳ್ಳೇದು. ಚೇಪುಳುಗು ಒಳ್ಳೇದಾಗ್ತದೆ. ಕಾಡು ಚೇಪುಳು ಆಗ್ಬೇಕು, ಇದು ಆಗುದಿಲ್ಲ, ಕಸಿ ಆಗುದಿಲ್ಲ. ಕಾಡು ಚೇಪುಳು ತಂದು ತಂಬುಳಿ ಕಾಣುವುದಕ್ಕೆ ಚಂದ ಇದ್ರು ಕೂಡ ಅದರ ಗುಣದಲ್ಲಿ ಅದು ಕಾಡೆ ಆಗ್ಬೇಕು, ಕಾಡಿನಲ್ಲಿ ಆಗುದಾಗ್ಬೇಕು. ಹಾಗೆ ಆರತಿ ಮಾಡುವಾಗ ಮಧು ಮಕ್ಕಳಿಗೆ ರಾಜೀಪ ಮಣಿ ಮಾಯಾ ರತ್ನ ಪೀಠದಲ್ಲಿ ರಾಜಾದಿರಾಜ ಶ್ರೀರಾಮ ಕುಳ್ಳಿರಲು ರಾಜೀವಾಂಬಕಿ ಸೀತೆ ಎಡದಾಳೊಪ್ಪಿರಲು ರಾಜಾವದನೆ ಯಾರೋ ವೈಭವದಿಂದ ರಾಜಿಸೋವಾರತಿಯ ಬೆಳಗಿರೆ ಶೋಭಾನೆ. ಬಹಳ ಖುಷಿಯಾಯ್ತು ಸತ್ಯವತಿಯವರೇ, ಬಹಳಷ್ಟು ವಿಚಾರವನ್ನ ನೀವು ಹಂಚಿಕೊಂಡಿದ್ದೀರಿ. ವಿಶೇಷವಾಗಿ ಮಹಿಳೆಯರು ಸಂಘಟಿತರಾಗಬೇಕು ಹಾಗೂ ವಿವಿಧ ಯೋಜನೆಗಳ ಒಂದು ಅನುಭವವನ್ನ ಪಡಿಬೇಕು ಅನ್ನುವಂಥ ಒಂದು ಮಾತನ್ನ ಹೇಳಿದ್ರಿ. ಜೊತೆಗೆ ಹಳೆಯ ನೆನಪುಗಳನ್ನು ಕೂಡ ಮೆಲುಕು ಹಾಕೊಂಡಿದ್ದೀರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಬಂಟ್ವಾಳ ತಾಲೂಕು ಕಡೇಶ್ವಾಲಯದ ರೈತ ಮಹಿಳೆ ಸತ್ಯವತಿ ಕೆ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಕೈತೋಟ ಕ್ರಾಂತಿ ವಿಷಮುಕ್ತ ಆಹಾರದ ಬಟ್ಟಲು ಸರಣಿ ಕಾರ್ಯಕ್ರಮ ಪ್ರತಿ ಬುಧವಾರ ಹಾಗೂ ಶನಿವಾರ ಸಂಜೆ 6:50 ನಗರ ಕೃಷಿಕರಿಗೆ ಉಪಯುಕ್ತ ಮಾಹಿತಿ, ಅನುಭವಿ ತಜ್ಞರ ಮೂಲಕ ಸಾವಯವ ಕೃಷಿಯ ಅನಾವರಣ. ಕೈತೋಟ ಕ್ರಾಂತಿ ವಿಷಮುಕ್ತ ಆಹಾರದ ಬಟ್ಟಲು ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕತೆ ಹೈ 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೆ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್ ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಹಿತ ಮೇ ಜಾರಿ. ಕೃಷಿ ಮಾಹಿತಿ ಕೇಳೋಣ. ಪಪಾಯಿ ಎನ್ನುವಂತಹದ್ದು ಶೀಘ್ರವಾಗಿ ಫಲ ಕೊಡುವಂತಹ ಒಂದು ಮಹತ್ವವಾದಂತಹ ಹಣ್ಣಿನ ಬೆಳೆ. ಈ ಹಣ್ಣು ನಮ್ಮ ದೇಹದ ಪೋಷಣೆಗೆ ಬೇಕಾಗಿರುವಂತಹ ಎ ಮತ್ತು ಸಿ ಜೀವಸತ್ವಗಳಿಂದ ಸಂಪದ್ಭರಿತವಾಗಿದೆ ಅಂತ ಹೇಳಬಹುದು. ಪೆಪೈನ್ ಎನ್ನುವಂತಹ ಬೆಲೆ ಬಾಳುವ ಕಿಣ್ವವನ್ನು ಈ ಪಪಾಯ ಕಾಯಿಯ ಹಾಲಿನಿಂದ ತಯಾರಿಸಲಾಗ್ತದೆ. ಈ ಪೆಪೈನನ್ನು ಔಷಧಿಗಳ ತಯಾರಿಕೆ ಮತ್ತು ಇನ್ನಿತರ ಹಲವಾರು ಉದ್ದೇಶಗಳಿಗಾಗಿ ಬಳಸಲಾಗ್ತದೆ. ಕರಾವಳಿಯ ಪ್ರದೇಶಗಳು ಪಪಾಯ ಬೆಳೆಯುವುದಕ್ಕೆ ಸೂಕ್ತವಾದಂತಹ ಪ್ರದೇಶವಾಗಿದೆ. ಇಲ್ಲಿಯ ಹವಾಗುಣ, ಮಣ್ಣು ಇದನ್ನು ಬೆಳೆಯುವುದಕ್ಕೆ ಯೋಗ್ಯವಾಗಿದೆ. ಹಲವು ವಿಧದ ಮಣ್ಣುಗಳಲ್ಲಿ ಇವುಗಳನ್ನು ಬೆಳಿಬಹುದು. ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಮಧ್ಯಮ ಕಪ್ಪು ಮಣ್ಣಿನಿಂದ ಹಿಡಿದು ಕೆಂಪು ಗೋಡು ಮಣ್ಣು ಈ ಬೆಳೆಗೆ ಸೂಕ್ತವಾದಂತಹದ್ದು. ನೀರು ನಿಲ್ಲುವಂತಹ ತಗ್ಗು ಹಾಗೂ ಕೆಳ ಪ್ರದೇಶಗಳು ಮತ್ತು ಕಪ್ಪು ಭೂಮಿ ಈ ಬೆಳೆಗೆ ಯೋಗ್ಯವಲ್ಲ. ಪಪಾಯದಲ್ಲಿ ಹಲವಾರು ತಳಿಗಳು ಲಭ್ಯ ಇವೆ. ಕೂರ್ಗ್ ಹನಿಡ್ಯೂ ಎನ್ನುವಂತಹದ್ದು ಹಣ್ಣುಗಳು ಉದ್ದವಾಗಿದ್ದು ಸುವಾಸನೆಯಿಂದ ಕೂಡಿದ್ದು ಹೆಚ್ಚಿನ ಇಳುವರಿಯನ್ನು ಕೊಡುತ್ತದೆ. ದೊಡ್ಡ ಗಾತ್ರದ ಹಣ್ಣುಗಳನ್ನು ಬಿಡುತ್ತವೆ. ವಾಷಿಂಗ್ಟನ್ ಎನ್ನುವಂತಹದ್ದು ಗಿಡಗಳು ಬಹಳ ಗಡುಸಾಗಿದ್ದು ಕಾಂಡದ ಮೇಲೆ ಗೆಣ್ಣುಗಳ ಹತ್ತಿರ ದಟ್ಟ ನೀಲಿ ಬಣ್ಣದ ಉಂಗುರಗಳು ಇರ್ತವೆ. ಹಣ್ಣುಗಳು ದುಂಡಗೆ ಮತ್ತು ಅಂಡಾಕಾರದಲ್ಲಿದ್ದು ದೊಡ್ಡ ಗಾತ್ರವನ್ನು ಹೊಂದಿರ್ತವೆ. ಸೂರ್ಯ ಎನ್ನುವಂತಹದ್ದು ಸನ್ರೈಸ್ ಮತ್ತು ಪಿಂಕ್ ಫ್ಲೆಶ್ ಸ್ವೀಟ್ ತಳಿಗಳನ್ನು ಸಂಕರಣಗೊಳಿಸಿ ಈ ತಳಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಹಣ್ಣು ಸುಮಾರು 600-800 ಗ್ರಾಂನಷ್ಟು ತೂಕ ಇರ್ತದೆ. ಇದರ ತಿರುಳು ಕೆಂಪಾಗಿ ಇರುವುದೇ ಅಲ್ಲದೆ ಸಿಹಿಯಿಂದ ಕೂಡಿ ಅತ್ಯಂತ ರುಚಿಕರವಾಗಿರ್ತದೆ. ಕೈತೋಟದಲ್ಲಿ ಬೆಳೆಯುವುದಕ್ಕೆ ಇದು ಯೋಗ್ಯವಾಗಿದೆ. ಸೋಲೋ ಎನ್ನುವಂತಹದ್ದು ಹಣ್ಣುಗಳ ಗಾತ್ರ ಚಿಕ್ಕದು, ತಿರುಳು ದಟ್ಟ ಕೆಂಪು ಬಣ್ಣದಿಂದ ಕೂಡಿದ್ದು ಬಹಳ ರುಚಿಕರವಾಗಿರುತ್ತದೆ. ಕೈತೋಟದಲ್ಲಿ ಬೆಳೆಯುವುದಕ್ಕೆ ಯೋಗ್ಯವಾಗಿದೆ. Co1 ಎನ್ನುವಂತಹ ತಳಿ ಗಿಡಗಳು ಗಿಡ್ಡವಾಗಿದ್ದು ನೆಲಮಟ್ಟದಿಂದ ಸುಮಾರು 1.5 meter ಎತ್ತರದವರೆಗೆ ಹಣ್ಣುಗಳನ್ನು ಕೊಡ್ತವೆ. ಹಣ್ಣುಗಳು ಸಾಧಾರಣ ಗಾತ್ರವನ್ನು ಹೊಂದಿದ್ದು ಸಿಹಿಯಾಗಿರ್ತವೆ. Co2 ಎನ್ನುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ತಳಿ. ಈ ತಳಿ ಪೆಪೇನ್ ತಯಾರಿಕೆಗೆ ಹೆಚ್ಚು ಸೂಕ್ತವಾಗಿದೆ. ಬೇಸಾಯ ಕ್ರಮಗಳ ಬಗ್ಗೆ ಹೇಳುವುದಿದ್ರೆ ಗಿಡವನ್ನು ಸುಮಾರು 8 feet ಅಂತರದಲ್ಲಿ ನೆಡಬೇಕಾಗ್ತದೆ. ಪ್ರತಿ ಎಕರೆಗೆ ಸುಮಾರು 100 grams ಬೀಜವನ್ನು ಹಾಕ್ಬೋದು. ಪ್ರತಿ ಗಿಡಕ್ಕೆ ಸಾವಯವ ಗೊಬ್ಬರವನ್ನು ಹಾಕಬೇಕು. ಇದಲ್ಲದೆ ಪ್ರತಿ ಗಿಡಕ್ಕೆ ಸುಮಾರು 250 grams ಸಾರಜನಕ, ರಂಜಕ ಹಾಗೂ 500 grams ಪೊಟ್ಯಾಶ್ ರಸಗೊಬ್ಬರವನ್ನು ಕೊಡಬೇಕಾಗ್ತದೆ. ಪಪಾಯ ಸಸಿಗಳನ್ನು ಪಾಲಿಥಿನ್ ಚೀಲಗಳಲ್ಲಿ ಬೆಳೆಸಿ ನಂತರ ನಾಟಿ ಮಾಡಬಹುದು. ಚೀಲಗಳನ್ನು ಸೂರ್ಯನ ಬಿಸಿಲಿನಲ್ಲಿ ಇಡಬೇಕು. ಹಸಿರು ಮನೆಗಳಲ್ಲಿಯೂ ಕೂಡ ಇವುಗಳನ್ನು ಬೆಳೆಸಬಹುದು. ಯಾವುದೇ ಕಾರಣಕ್ಕೂ ಸಸಿಗಳನ್ನು ನೆರಳಿನಲ್ಲಿ ಬೆಳೆಸಬಾರದು. ಬೀಜಗಳನ್ನು ನಾಟಿ ಮಾಡಿದ ನಂತರ ಚೀಲಗಳನ್ನು 0.2 ಕ್ಯಾಪ್ಟಾನ್ ದ್ರಾವಣದಿಂದ ನೆನೆಸಬೇಕು. ನಂತರ ಪ್ರತಿ ದಿವಸ ನಿಯಮಿತವಾಗಿ ನೀರನ್ನು ಹಾಕ್ತಾ ಇದ್ದಲ್ಲಿ 45-50 days ಸಸಿಗಳು ಸುಮಾರು 12-50 centimeters ಬೆಳೆದು ನಾಟಿ ಮಾಡುವುದಕ್ಕೆ ತಯಾರಾಗ್ತವೆ. ಪಪಾಯ ಬೆಳೆಗೆ ಬಾಧಿಸುವಂತಹ ಕೆಲವೊಂದು ರೋಗಗಳು ಈ ರೀತಿಯಾಗಿವೆ. ಸಾಮಾನ್ಯವಾಗಿ ಜೇಡರ ನುಸಿಕೀಟದ ಬಾಧೆ, ಚಿಬ್ಬು ರೋಗ ಅಥವಾ ಆಂಥ್ರಾಕ್ನೋಸ್, ಬುಡಕೊಳೆಯುವಂತಹ ರೋಗ, ಉಂಗುರ ಚುಕ್ಕೆ ರೋಗ, ನಂಜು ರೋಗ, ಮೊಸಾಯಿಕ್ ನಂಜು ರೋಗ, ಎಲೆ ಮುರುಡು ರೋಗ ಹಾಗೂ ಬೂದಿ ರೋಗ, ಇವಿಷ್ಟು ಸಮಸ್ಯೆಗಳು ಎದುರಾಗ್ತವೆ. ಜೇಡರ ನುಸಿಯ ನಿಯಂತ್ರಣಕ್ಕಾಗಿ ಬಾಧೆಗೆ ಒಳಗಾಗಿರುವಂತಹ ಎಲೆಗಳನ್ನು ತೆಗೆದು ಸುಟ್ಟು ಹಾಕಬೇಕು. 2.5 milliliters ಡೈಕೋಫಾಲ್ 18.5 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆಯನ್ನು ಕೈಗೊಳ್ಳಬೇಕು. ಎಲೆಗಳ ತಳಭಾಗವನ್ನು ಸರಿಯಾಗಿ ತೋಯುವ ಹಾಗೆ ಸಿಂಪಡಿಸಿದಲ್ಲಿ ಈ ಕೀಟವನ್ನು ಹತೋಟಿ ಮಾಡಬಹುದು. ಚಿಬ್ಬು ರೋಗದ ಬಾಧೆ ಕಂಡುಬಂದಾಗ 2 grams ಪ್ರೊಪೇನೆಪ್ ಅಥವಾ 1 gram ಕಾರ್ಬೆಂಡಜಿಮ್ ಇಲ್ಲವೇ 1 gram ಥಯೋಫಿನೇಟ್ ಮಿಥೈಲ್ ಇದರಲ್ಲಿ ಯಾವುದಾದರೂ ಒಂದು ಶಿಲೀನಾಶಕವನ್ನು ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ ಸಿಂಪಡಣೆಯನ್ನು ಕೈಗೊಳ್ಳಬೇಕು. ಬುಡ ಕೊಳೆಯುವಂತಹ ರೋಗದ ನಿಯಂತ್ರಣಕ್ಕಾಗಿ ನೀರು ಬಸಿದು ಹೋಗುವಂತೆ ನೋಡಿಕೊಂಡು ಭೂಮಿಗೆ 2% ಬೋರ್ಡೋ ದ್ರಾವಣವನ್ನು ಗಿಡಗಳ ಸುತ್ತಲೂ ಹಾಕಬೇಕು. ಇಲ್ಲವೇ 2 grams ಮೆಟಾಲೆಕ್ಸಿಲ್ ಮ್ಯಾಂಕೋಜೆಬ್ ಅಥವಾ ಸೈಮೋಕ್ಸೋನಾಲ್ ಮ್ಯಾಂಕೋಜೆಬ್ ಇವುಗಳಲ್ಲಿ ಯಾವುದಾದರೂ ಒಂದನ್ನು 1 liter ನೀರಿನಲ್ಲಿ ಮಿಶ್ರಣ ಮಾಡಿ ಗಿಡದ ಸುತ್ತಲೂ ಹಾಕಬೇಕಾಗ್ತದೆ. ಉಂಗುರ ಚುಕ್ಕೆ ನಂಜು ರೋಗದ ಹತೋಟಿಗಾಗಿ ರೋಗರಹಿತ ಸಸಿಗಳನ್ನು ನಾಟಿಗಾಗಿ ಬಳಸಬೇಕು. ಬಾಧೆಗೆ ಒಳಗಾಗಿರುವಂತಹ ಸಸಿ ಗಿಡಗಳನ್ನು ಕೂಡಲೇ ಕಿತ್ತು ನಾಶಪಡಿಸಬೇಕು. ನಾಟಿ ಮಾಡಿದ 9-10 ತಿಂಗಳಲ್ಲಿ ಹಣ್ಣುಗಳು ಸಿದ್ಧವಾಗ್ತವೆ. ವರ್ಷದ ಎಲ್ಲ ಕಾಲಗಳಲ್ಲೂ ಹಣ್ಣುಗಳನ್ನು ಪಡೆಯಬಹುದು. ಎಕರೆಗೆ ಸುಮಾರು 30-40 tons ಇಳುವರಿಯನ್ನು ಪಡೆಯಬಹುದು. ನಿರಂತರವಾಗಿ 3 ವರ್ಷಗಳವರೆಗೆ ಒಂದು ಗಿಡದಿಂದ ಇಳುವರಿಯನ್ನು ಪಡೆಯಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಬೇಕಿದ್ರೆ ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರ ಅಥವಾ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬ್ರಹ್ಮಾವರ ಇಲ್ಲಿಂದ ಪಡ್ಕೊಳ್ಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಟಿಶ್ಯಾಮ್ ಪ್ರಸಾದ್. ರೈತ ಮಿತ್ರರೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲಿಗೆ 52,500 54,500 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 31,000-39,000 ರೂಪಾಯಿ, ಕೋಕಾ ಕ್ವಿಂಟಾಲಿಗೆ 22,000-27,000 ರೂಪಾಯಿ, ಸ್ಥಳೀಯ ಮಿಲ್ಲಿಂಗ್ನ ಕೊಬ್ಬರಿ ಕ್ವಿಂಟಾಲಿಗೆ 9,000 ರೂಪಾಯಿ, ಒಂದನೇ ವರ್ಗದ ತೆಂಗಿನಕಾಯಿ 1,000ಕ್ಕೆ 16,000-20,000 ರೂಪಾಯಿ, ಎರಡನೇ ವರ್ಗದ್ದು 1,000ಕ್ಕೆ 12,000-15,000 ರೂಪಾಯಿ, ಸ್ಥಳೀಯ ಗಿರಣಿಯ ಬೆಳ್ತಿಗೆ ಅಕ್ಕಿ ಕ್ವಿಂಟಾಲ್ಗೆ 2,850-2,950 ರೂಪಾಯಿ, ಕಟ್ಸಾಂಬಾರ್ ಕ್ವಿಂಟಾಲ್ಗೆ 2,950-3,050 ರೂಪಾಯಿ, ಆಮದು ಭತ್ತ ಕ್ವಿಂಟಾಲ್ಗೆ 2,200-2,400 ರೂಪಾಯಿ, ಆಮದು ಬೆಲ್ಲ ಕೆಂಪು ಕ್ವಿಂಟಾಲ್ಗೆ 4,000-4,100 ರೂಪಾಯಿ, ಕಪ್ಪು ಬೆಲ್ಲ 4,100-4,650 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲ್ಗೆ 38,000-49,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು.